ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ, ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in. ಎಸ್ಡಿಎಂ ರೇಡಿಯೋ ಎಂಜಿನಿಯರ್ ಸ್ವಲ್ಪ ಕೇಳ್ರಿ, ಪ್ರತಿದಿನ ಬೆಳಿಗ್ಗೆ 7:50 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ, ಬೆಳಿಗ್ಗೆ 8:32 ವಿವಿಧ ಭಾರತಿ 103 FM ನಲ್ಲಿ. ಪ್ರಾಯೋಜಕರು ಎಸ್ಡಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಧವಳಗಿರಿ, ಧಾರವಾಡ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳುಗರೆ ಗಮನಿಸಿ, 7 ಗಂಟೆಗೆ ನಮ್ಮ ಡಿಆರ್ಎಂ ವಾಹಿನಿ ಹಾಗೂ 756 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಐಸಿಸಿ ಪುರುಷರ ಟಿ20 ವರ್ಲ್ಡ್ ಕಪ್ 2021 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳುತ್ತೀರಿ. ಗಮನಿಸಿ, ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಎಂದಿನಂತೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಆಕಾಶವಾಣಿ ಧಾರವಾಡ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಗೋಧಿ ಹಾಗೂ ಕುಸುಬೆ ಬೆಳೆಗಳ ಆಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಸವರಾಜ್ ಏಣಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ರಾಮೇಶ್ವರ್ ಶಿರಬಡಗಿ. ನಮಸ್ಕಾರ ಡಾಕ್ಟರ್ ಬಸವರಾಜ್ ಏಣಗಿ ಅವರೇ. ನಮಸ್ಕಾರ. ಈ ಹಿಂಗಾರಿ ಹಂಗಾಮಿನಲ್ಲಿ ಪ್ರಮುಖ ಬೆಳೆಗಳಾದ ಗೋಧಿ ಮತ್ತ ಕುಸುಬೆ ಬೆಳೆಗಳ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತವಾಗಿ ಸರ್. ಗೋಧಿ ಬೆಳೆ ಬಗ್ಗೆ ತಾವು ಪ್ರಾರಂಭದಲ್ಲಿ ಏನ್ ತಿಳಿಸ್ತೀರಿ? ನಮ್ಮ ರಾಜ್ಯದ ಪ್ರಮುಖ ಹಿಂಗಾರು ಬೆಳೆಗಳಲ್ಲಿ ಗೋಧಿ ಒಂದು ಪ್ರಮುಖವಾದಂತಹ ಬೆಳೆ. ಇದನ್ನ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಧಾರವಾಡ, ಹಾವೇರಿ, ಗದಗ, ಬಾಗಲಕೋಟ, ವಿಜಯಪುರ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕುಸುಕಿಯಲ್ಲಿ ಹಾಗೂ ನೀರಾವರಿ ಆಶ್ರಯದಲ್ಲಿ ಪ್ರಮುಖವಾಗಿ ಇದನ್ನ ಏಕ ಬೆಳೆಯಾಗಿ ಅಥವಾ ಕಡಲೆ, ಕುಸುಬೆ ಇತರ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿಯೂ ಬೆಳೆಯಲಾಗುತ್ತಿದೆ. ಮತ್ತೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇದರ ಕ್ಷೇತ್ರವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಸುಮಾರು 200,000 ಎಕರೆ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಒಂದು ವಿಶೇಷ, ಪ್ರತಿ ಎಕರೆಗೆ 4.53 ಕ್ವಿಂಟಲ್ ಇಳುವರಿಯನ್ನು ನಾವು ಪ್ರಸ್ತುತ ಪಡೆಯಲಾಗುತ್ತಿದೆ. ಇನ್ನು ಈ ಗೋಧಿ ಪ್ರಮುಖ ತಳಿಗಳು ಯಾವ್ಯಾವ ಮತ್ತು ಅವುಗಳ ವಿಶೇಷತೆ ಏನೇನದ ಅಂತೀರಿ? ಈ ಗೋಧಿಯಲ್ಲಿ ನಾವು 3 ತರದ ತಳಿಗಳನ್ನ ನೋಡ್ತೀವಿ. ಒಂದು ಚಪಾತಿ ಮಾಡಲು ಸೂಕ್ತವಾದ ತಳಿಗಳು, ಎರಡನೇದು ರವೆ ಗೋಧಿ ತಳಿಗಳು, ಮೂರನೇದು ಒಣ ಬೇಸಾಯಕ್ಕೆ ಮಾತ್ರ ಸೂಕ್ತ ತಳಿಗಳು. ಇನ್ನು ಈ ಚಪಾತಿ ಮಾಡಲು ಸೂಕ್ತ ತಳಿಗಳು ಅಂದ್ರೆ ನಮ್ಮ ಕೃಷಿ ವಿಶ್ವದಲ್ಲಿ ಧಾರವಾಡದಿಂದ ಒಂದು 3 ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಒಂದು DWR 225, ಇದು 110 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಇದನ್ನ ನಮ್ಮ ಉತ್ತರ ಕರ್ನಾಟಕದ ವಲಯಗಳಾದ ವಲಯ 1 ಅಂದ್ರೆ ಬೀದರ್, ವಲಯ 2 ರಾಯಚೂರು, ವಲಯ 3 ಅಂದ್ರೆ ವಿಜಯಪುರ, ಬಾಗಲಕೋಟು, ಬೆಳಗಾವಿ, ವಲಯ 8 ಅಂದ್ರೆ ಧಾರವಾಡ, ಹಾವೇರಿ, ಗದಗ, ಈ ಜಿಲ್ಲೆಗಳಲ್ಲಿ ಇದು ಬಿತ್ತನೆಗೆ ಸೂಕ್ತ. ಈ ತಳಿಯನ್ನು ನಾವು October 15-15 ಬಿತ್ತನೆ ಮಾಡಲು ಸೂಕ್ತ. ಇನ್ನು ಇದಕ್ಕಿಂತ ಸುಧಾರಿತ ತಳಿಗಳು 2 ಇವೆ. ಒಂದು UAS 304, UAS 334, ಇವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಿತವಾದಂತ ಚಪಾತಿ ಮಾಡಲು ಯೋಗ್ಯವಾದಂತಹ ಸುಧಾರಿತ ತಳಿಗಳು 304 ಮತ್ತು 334 105-110 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಮತ್ತೆ ಇವುಗಳಲ್ಲಿ ಇನ್ನೊಂದು ಪ್ರಮುಖವಾದಂತ ಗುಣಲಕ್ಷಣ ತುಕ್ಕು ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಇನ್ನ ರವೆ ಗೋಧಿಗೆ ಬರುವುದಾದ್ರೆ ಇಲ್ಲಿ 3 ತಳಿಗಳು ಅದಾವು. ಒಂದು DWR 1006, ಎರಡನೇದು DWR 415, ಮೂರನೇದು UAS 428. ಈ ಮೂರು ತಳಿಗಳು 105-110 ದಿನಗಳ ಕಟಾವಿಗೆ ಬರುತ್ತಿದ್ದು ರವಾ ಮಾಡಲು ಸೂಕ್ತವಾಗಿವೆ. ನಾವು ದಿನನಿತ್ಯ ಬೆಳಗಿನ ಉಪಹಾರದಲ್ಲಿ ಸೇವಿಸುವ ಉಪ್ಪಿಟ್ಟು ಮಾಡಲು ಈ ತಳಿಗಳಿಂದ ಪಡೆದಂತ ರವಾ ಅತ್ಯಂತ ಸೂಕ್ತವಾಗಿದೆ. ಗಿಡ್ಡ ಜಾತಿಯ ತಳಿ ಬೆಳೆ ಕೆಳಗೆ ಬೀಳುವುದಿಲ್ಲ, ಕುರೋಗವನ್ನು ತಡೆದುಕೊಳ್ಳುವಂತ ಶಕ್ತಿಯನ್ನು ಹೊಂದಿದೆ. ಕೆಲವೊಂದು ತಳಿಗಳು ಕೇವಲ ಮಳೆ ಆಶ್ರಿತ ಸೂಕ್ತವಾಗಿದ್ದವೆ. ಅದರೊಳಗೆ ನಮ್ಮ ಸ್ಥಳೀಯ ತಳಿಯಾದಂತಹ ಬಿಜಗ ಹಳದಿ, ಈ ಹಿಂದೆ ನಮ್ಮ ಸಾಂಪ್ರದಾಯಿಕವಾಗಿ ಸಾವಿಗೆ ಮಾಡಲು ಉಪಯೋಗ ಮಾಡ್ತಿದ್ರು ಈ ತಳಿಯನ್ನ, ಇದನ್ನು ಸಹ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಲು ಅತ್ಯಂತ ಸೂಕ್ತ. ಇದರ ಅವಧಿ 105-110 ದಿನ. ಬಟ್ ಸುಧಾರಿತ ತಳಿಗಳಿಗೆ ಹೋಲಿಸಲಾಗಿ ಇಲ್ಲಿ ಕೆಲವೊಂದು ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತುಕ್ಕು ರೋಗಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಎರಡು ತಳಿ ಮಳೆ ಆಶ್ರಿತ ಸೂಕ್ತವಾದ ತಳಿಗಳೆಂದರೆ DWR 137, ಕಿರಣ್ ಅಂತ ಕರೀತೇವೆ ವಾಸ್ತವಿಕವಾಗಿ. ಇದು ಸಹ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಶ್ರಿತದಲ್ಲಿ ಬಿತ್ತನೆ ಮಾಡಲು ಸೂಕ್ತ. ಇನ್ನೊಂದು ತಳಿ ಅಂತಂದ್ರೆ DWR 2006. ಇವೆರಡು ಕಿರಣ್ ಮತ್ತು DWR 2006 105-110 ದಿನಗಳಿಗೆ ಕಟಾವಿಗೆ ಬರುತ್ತವೆ. ಇವು ಮಳೆ ಆಶ್ರಿತಕ್ಕೆ ಸೂಕ್ತವಾದಂತ ತಳಿಗಳು. ಇನ್ನು ಈ ಗೋಧಿ ಬೇಸಾಯಕ್ಕೆ ಬೇಕಾಗ್ತಕ್ಕಂತ ಕೃಷಿ ಪರಿಕರಗಳು ಯಾವುದು ಅಂತೀರಿ? ಇಲ್ಲಿ ಪ್ರತಿ ಎಕರೆವಾರಿಗೆ ನಾವು ಹೇಳುವುದಾದ್ರೆ ಈ ನೀರಾವರಿ ಒಳಗೆ ಪ್ರತಿ ಎಕರೆಗೆ ಸುಮಾರು 60 kg ಬೀಜ ಬೇಕಾಗ್ತದೆ. ಇನ್ನು ಒಣಬೇಸಾಯದಲ್ಲಿ ಸಾಮಾನ್ಯ ಮಣ್ಣಿನ ಜಮೀನುಗಳಿಗೆ 20 kg, ಜವಳು ಮಣ್ಣಿನ ಜಮೀನುಗಳಿಗೆ 25 kg ಬೀಜ ಬೇಕಾಗ್ತದೆ. ಇಲ್ಲಿ ನೀರಾವರಿ ಒಳಗೆ ಗಮನಿಸಬೇಕಾದಂತ ವಿಷಯ ದುಪ್ಪಟ್ಟು ಬೀಜ ಬೇಕಾಗ್ತದೆ, ಅಂದ್ರೆ 60 kg ಬೀಜ ಬೇಕಾಗ್ತದೆ. ಇದರ ಜೊತೆಗೇನೆ ರಾಸಾಯನಿಕ ಗೊಬ್ಬರಗಳನ್ನ ಎಕರೆವಾರು ಒದಗಿಸುವುದಾದರೆ ನೀರಾವರಿ ಒಳಗೆ ಪ್ರತಿ ಎಕರೆಗೆ ಸಾರಜನಕವನ್ನು ಒದಗಿಸುವ ಗೊಬ್ಬರವನ್ನು 40 kg, ರಂಜಕವನ್ನು 30 kg ಮತ್ತು ಪೊಟ್ಯಾಷನ್ 20 kg. ಈ ಒಂದು ಅನುಪಾತದಲ್ಲಿ 40-30-20 ಅನುಪಾತದಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಷನ್ ಒದಗಿಸಬೇಕಾಗ್ತಿ. ಆದರೆ ಮಳೆಯಾಶ್ರಿತದಲ್ಲಿ ಇಷ್ಟು ಪ್ರಮಾಣದಲ್ಲಿ ನಮಗೆ ಗೊಬ್ಬರ ಬೇಕಾಗುವುದಿಲ್ಲ. ಅಲ್ಲಿ ಕೇವಲ ಸಾರ್ವಜನಿಕ ಮತ್ತು ರಂಜಕವನ್ನ 20 kg ಮತ್ತು 10 kg ಅನುಪಾತದಲ್ಲಿ ಒದಗಿಸುವುದು ಸೂಕ್ತ. ಜೊತೆಗೆ ಕೆಲವೊಂದು ಪರಿಕರಗಳು ಬೇಕಾಗ್ತಾವ. ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತಿರ್ತೇವೆ ಬೀಜೋಪಚಾರ ಅತ್ಯಂತ ಒಂದು ಮಹತ್ವವಾದಂತ ಬೇಸಾಯ ಕ್ರಮ. ಈ ಬೀಜೋಪಚಾರಕ ಗೋಧಿ ಒಳಗೆ ನಾವು ಅಜೋಸ್ಪಿರ್ಲಮ್ ಎಂಬ ಜೈವಿಕ ಅಣುಜೀವಿ ಗೊಬ್ಬರವನ್ನ ಶಿಫಾರಸು ಮಾಡಿವಿ. ಇದು ಯಾವ ರೀತಿ ಕೆಲಸ ಮಾಡ್ತಿತ್ತಂದ್ರ ವಾತಾವರಣದಲ್ಲಿ 76-78% ಪ್ರಮಾಣದಲ್ಲಿ ಸಾರಜನಕ ಇರ್ತತಿ. ಅದನ್ನ ತೆಗೆದುಕೊಂಡು ಈ ಭೂಮಿಯಲ್ಲಿ ಸ್ಥಿರೀಕರಿಸುವುದರಿಂದ ನಮಗೆ ಸಾರಜನಕದಲ್ಲಿ ಖರ್ಚಿನ ಮೇಲೆ ಮಿತವ್ಯಯವನ್ನು ಮಾಡಲು ನಮಗ ಇದು ಅನುಕೂಲ ಆಗ್ತತಿ ಅಂತಂದ್ರ ತಪ್ಪಾಗ್ಲಿಕ್ಕಲಾರದು. ಈ ಅಜೋಸ್ಪೆರ್ಲಮ್ ಎರಡು ರೂಪದಲ್ಲಿ ಸಿಗ್ತತಿ, ಒಂದು ಘನ ರೂಪದಲ್ಲಿ, ಇನ್ನೊಂದು ದ್ರವ ರೂಪದಲ್ಲಿ. ಘನ ರೂಪದಲ್ಲಿ ಬಳಸುವುದಾದ್ರೆ ಪ್ರತಿ ಎಕರೆಗೆ 1200 grams, ಅಂದ್ರೆ 1.2 kg ನಷ್ಟು ಬೇಕಾಗ್ತತಿ. ಇನ್ನು ದ್ರವ ರೂಪದಲ್ಲಿ ಬೇಕಾಗುವುದಾದ್ರೆ 240 ml. ಇದನ್ನ ನೀರಾವರಿಯಲ್ಲಿ 60 kg ಬೀಜಕ್ಕೆ ಮತ್ತು ಒಣಬೇಸಾಯದಲ್ಲಿ 20 kg ಬೀಜಕ್ಕೆ ಇದನ್ನು ಚೆನ್ನಾಗಿ ಲೇಪನ ಮಾಡಿ ಬಿತ್ತನೆಯನ್ನ ನಾವು ಕೈಗೊಳ್ಬೇಕಾಗ್ತದೆ. ಮತ್ತೆ ಈ ಬೆಳೆ ಬಿತ್ತನೆಯನ್ನ ಯಾವ ರೀತಿ ಕೈಗೊಳ್ಬೇಕಂತೀರಿ? ಇದನ್ನು ಮಳೆಯಾಶ್ರಿತದಲ್ಲಿನೂ ಬೆಳೀತಾರೆ ಮತ್ತು ನೀರಾವರಿಯಲ್ಲಿಯೂ ಸಹ ಬೆಳೆಯುವುದರಿಂದ ಸ್ವಲ್ಪ ಬಿತ್ತನೆ ಅಂತರದಲ್ಲಿ ವ್ಯತ್ಯಾಸ ಇರುವುದು ಇಲ್ಲಿ ಕಂಡು ಬರ್ತದೆ. ನನಗೆ ಭೂಮಿ ಸಿದ್ಧವಾದ ಕೂಡಲೇ ನೀರಾವರಿಯಲ್ಲಿ ಶಿಫಾರಸು ಮಾಡಿದಂತ ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಷ್ 40-30-20 kg, ಇನ್ನು ಒಣಬೇಸಾಯದಲ್ಲಿ ಶಿಫಾರಸು ಮಾಡಿದಂತಹ ಗೊಬ್ಬರ 20-10 kg, ಇವುಗಳನ್ನ ಭೂಮಿ ತಯಾರಿಕೆ ಹಂತದಲ್ಲಿನ ಭೂಮಿಯೊಳಗೆ ಚೆನ್ನಾಗಿ ಮಿಶ್ರಣ ಮಾಡುವುದು ಒಂದು ಪದ್ಧತಿ. ಇನ್ನ ಎರಡನೇ ಬಿತ್ತನೆ ಅಂತರ, ಹೆಚ್ಚಾನೆಚ್ಚು ರೈತರು ಏನ್ ಮಾಡ್ತಾರ ಅಂತಂದ್ರೆ ಸಾಲಿನಿಂದ ಸಾಲಿಗೆ 30 cm ಅಂತರವಿಟ್ಟು ಅಗಲವಾದ ಸಾಲುಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಬೀಜ ಬಹಳ ಕಡಿಮೆ ಹೋಗಿ ಸಸಿಗಳ ಸಂಖ್ಯೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುವಂತ ಅವಕಾಶಗಳು ಉಂಟು. ನಾವಿಲ್ಲಿ ವೈಜ್ಞಾನಿಕವಾಗಿ ಪರೀಕ್ಷಿಸಲಾಗಿ ಪ್ರಯೋಗಗಳಿಂದ ಸಾಲಿನಿಂದ ಸಾಲಿಗೆ 23 cm, ಗಿಡದಿಂದ ಗಿಡಕ್ಕೆ 5 cm ಅಂತರದಲ್ಲಿ 5 cm ಆಳವಿಲ್ಲದಂತೆ ಬಿತ್ತನೆ ಮಾಡಬೇಕು. ಕೆಲವೊಮ್ಮೆ ಏನಾಗ್ಬಿಡ್ತೈತಿ, ರೈತರು ಇತ್ತೀಚೆಗೆ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡಿ ಆಳವಾಗಿ ಬಿತ್ತನೆ ಮಾಡಿಬಿಡ್ತಾರ. ತದನಂತರ ಏನಾದರೂ 2 ದಿನದೊಳಗೆ ಒಂದು ಮಳೆ ಆದರೆ ಅಂತ ಒಂದು ಜಮೀನಿನಲ್ಲಿ ಮೊಳಕೆ ಪ್ರಮಾಣ ಗಣನೀಯವಾಗಿರುವಂತ ಸಾಧ್ಯತೆ ಇದೆ. ರೈತರು ಎಚ್ಚರ ವಹಿಸಬೇಕು. 5 cm ಆಳವಿಲ್ಲದಂತೆ ಬಿತ್ತನೆ ಮಾಡುವುದು ಅತ್ಯಂತ ಒಂದು ಮಹತ್ವವಾದಂತ ಬೇಸಾಯ ಕ್ರಮ ಎಲ್ಲಿ ಅಂತಂತಂದ್ರ ಈ ಗೋಧಿ ಬೇಸಾಯದಲ್ಲಿ. ಇನ್ನ ಒಣಬೇಸಾಯದಲ್ಲಿ ಎಲ್ಲ ಗೊಬ್ಬರಗಳನ್ನು ಸಹ ನಾ ಈ ಮುಂಚೆ ಹೇಳಿದಂತೆ ಭೂಮಿಯಲ್ಲಿ ಮಿಶ್ರಣ ಮಾಡಿ ಭೂಮಿಯಲ್ಲಿ ತೇವಾಂಶವನ್ನು ನೋಡಿಕೊಂಡು ಸಾಲಿನಿಂದ ಸಾಲಿಗೆ 23 cm ಅಂತರದಲ್ಲಿ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾಗ. ಇನ್ನ ಈ ಜೈವಿಕ ಗೊಬ್ಬರಗಳ ಮಹತ್ವದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಜೈವಿಕ ಗೊಬ್ಬರಗಳು ಯಾವ ರೀತಿ ಕೆಲಸ ಮಾಡ್ತಾವ ಅಂತಂದ್ರೆ ವಾತಾವರಣದೊಳಗೆ 76-78% ಪ್ರಮಾಣದಲ್ಲಿ ಸಾರಜನಕವಿರುವುದರಿಂದ ಆ ಸಾರಜನಕವನ್ನು ಈ ಜೈವಿಕ ಗೊಬ್ಬರಗಳ ಮುಖಾಂತರ ನಾವು ಭೂಮಿಯಲ್ಲಿ ಸ್ಥಿರೀಕರಿಸಿ ಈ ಸಾರಜನಕ ಗೊಬ್ಬರ ಅಂದ್ರೆ ಯೂರಿಯಾ ಮೇಲಿನ ಖರ್ಚನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ಈ ಒಂದು ದೃಷ್ಟಿಯೊಳಗ ನೀರಾವರಿ ಬೆಳೆ ಆದ್ರೆ ಪ್ರತಿ ಎಕರೆಗೆ 240 ಮಿಲಿಲೀಟರ್ ಅಜೋಸ್ಪಿರ್ಲಮ್ ಅನ್ನ 60 ಕೆಜಿ ಬೀಜಕ್ಕೆ, ಒಣಬೇಸಾಯದಲ್ಲಿ 70 ಮಿಲಿಲೀಟರ್ ಅಜೋಸ್ಪಿರ್ಲಮ್ ಅನ್ನ 20 ಕೆಜಿ ಬೀಜಕ್ಕೆ ಚೆನ್ನಾಗಿ ಬೀಜದ ಮೇಲೆ ಲೇಪನ ಮಾಡಿ ಬಿತ್ತನೆ ಕೈಗೊಳ್ಳುವುದರಿಂದ ನಾವು ಜೈವಿಕ ಪರಿಸರವನ್ನು ಕಾಪಾಡಿದಂತಾಗತತಿ ಮತ್ತು ಭೂಮಿಯಲ್ಲಿ ಜೈವಿಕ ಅಣುಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ನಾವೊಂದು ಸುಸ್ಥಿರ ಕೃಷಿಯತ್ತ ನಾವು ಮುಂದೆ ಹೋಗಬಹುದು ಅಂತ. ಈ ಜೈವಿಕ ಗೊಬ್ಬರಗಳ ಬಳಕೆಗೆ ಮತ್ತು ಈ ನಾ ಹೇಳಿದಂತೆ ಈ ವಿಧಾನದಲ್ಲಿ ಬಳಸುವುದರಿಂದ ಒಂದು ಸುಸ್ಥಿರ ಕೃಷಿಯ ದಾರಿ ಮಾಡಿಕೊಡ್ತಪ್ಪ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಈ ಬೆಳೆಯಲ್ಲಿ ಕಳೆಯ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಂಖ್ಯೆ ದಿನ ದಿನಕ್ಕೆ ಬಹಳ ಕಡಿಮೆ ಆಗ್ತದೆ. ವಿಶೇಷವಾಗಿ ಇಲ್ಲಿ ಸಲ್ಫೋ ಸಲ್ಫುರಾನ್ 75 WDG ಎಂಬ ಕಳೆನಾಶಕ ಉಂಟು. ಇದನ್ನ ಪ್ರತಿ ಎಕರೆಗೆ 300 ಲೀಟರ್ ನೀರನ್ನ ನಾವು ಬಳಸಬೇಕಾಗ್ತದೆ. ಈ 300 ಲೀಟರ್ ನೀರಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಕಳೆನಾಶಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲಾರದು. ಯಾಕಂದ್ರೆ ಒಂದು ಎಕರೆಗೆ ಕೇವಲ 8 ಗ್ರಾಂ ಈ ಸಲ್ಫೋ ಸಲ್ಫುರಾನ್ 75 WDG 8 ಗ್ರಾಂ ತೂಕವನ್ನು ಮಾಡಿಕೊಂಡು 300 ಲೀಟರ್ನಲ್ಲಿ ಬೆರೆಸಿ ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಲ ಸಿಂಪರಣೆ ಮಾಡಿ 20-25 ದಿನಗಳ ನಂತರ ಒಂದು ಕೈಗಳೇ ತೆಗೆದುಕೊಳ್ಳುವುದರಿಂದ ನಾವು ಸಂಪೂರ್ಣವಾಗಿ ಕಳೆಗಳನ್ನ ಈ ಬೆಳೆಯಲ್ಲಿ ನಿಯಂತ್ರಣ ಮಾಡುದು. ಉದಯೋತ್ತರ ಕಳೆ ನಾಶಕಗಳು ನಾ ಈ ಮುಂಚೆ ಹೇಳಿದ್ದು ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೇ ದಿನ ಸಿಂಪರಣೆ ಮಾಡುದು. ಇನ್ನು ಬಿತ್ತಿದ 25-30 ಅಥವಾ ಗೋಧಿ 5-6 ಎಲೆ ಹಂತದಲ್ಲಿದ್ದಾಗ ಕಳೆಗಳೇನಾದ್ರೂ ಕಂಡು ಬಂದಲ್ಲಿ ಪ್ರತಿ ಎಕರೆಗೆ 2-4D 1 ಕಿಲೋಗ್ರಾಂ ATWP ಎಂಬ ಕಳೆ ನಾಶಕವನ್ನು ಅಥವಾ 8 ಗ್ರಾಂ ಮೆಟೋಸಲ್ಫುರಾನ್ ಮಿಥೈಲ್ 20 WD ಎಂಬ ಕಳೆ ನಾಶಕವನ್ನು 300 ಲೀಟರ್ನಲ್ಲಿ ಬೆರೆಸಿ ಗೋಧಿ 5-6 ಎಲೆಗಳ ಹಂತದಲ್ಲಿ ಸಿಂಪರಣೆ ಮಾಡುವುದರಿಂದ ಎರಡನೇ ಹಂತದ ಕಳೆಗಳನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಇನ್ನು ಗೋಧಿಯಲ್ಲಿ ಮಿಶ್ರ ಬೇಸಾಯ ಮಾಡಬಹುದು ಅಂತೀರೇನ? ಮತ್ತೆ ಈ ಹಿಂಗಾರು ಹಂಗಾಮಿಗೆ ರೈತರು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಂತೀರಿ? ಪ್ರತಿಯೊಂದು ಬೆಳೆ ಒಂದೇ ಸಮಾನ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿ ಇಳುವರಿಯನ್ನು ಕೊಡ್ತಾವಪ್ಪ ಅಂತ ಭರವಸೆ ಇತ್ತೀಚೆಗೆ ತಪ್ಪಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರನ್ನು ಬಳಸಿದ್ರು, ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ್ದೇವೆ ಮಿಶ್ರ ಬೆಳೆ ಬೇಸಾಯ. ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆಯುವ ಪದ್ಧತಿಗೆ ನಾವು ಮಿಶ್ರ ಬೇಸಾಯ ಅಂತ ಕರಿಬಹುದು. ಈ ಹಿಂಗಾರಿನಲ್ಲಿ ನಮ್ಮ ರೈತರು ತಮ್ಮ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಕಡಿ ಸಾಲುಗಳಲ್ಲಿ ಈ ಗೋಧಿಯ ಜೊತೆಗೆ ಕಡಲೆ ಮತ್ತು ಕುಸುಬೆಯನ್ನು ಬೆಳೆಯುವುದು ವಾಡಿಕೆ. ವೈಜ್ಞಾನಿಕವಾಗಿ ಅವಲೋಕಿಸಿದಾಗ ಸ್ವಲ್ಪ ಅನುಪಾತ ಬದಲಿ ಮಾಡಿಕೊಂಡು 4 ಸಾಲು ಗೋಧಿ 2 ಸಾಲು ಕಡಲೆ, 4 ಸಾಲು ಗೋಧಿ 2 ಸಾಲು ಕುಸುಬೆ ಈ ಅನುಪಾತದಲ್ಲಿ ಬೆಳೆದಾಗ ಎಕರೆವಾರು ತಲಾ ಆದಾಯವನ್ನ ನಾವು ಖಂಡಿತವಾಗಿ ಈ ಅಕಡಿ ಬೆಳೆ ಪದ್ಧತಿಗಿಂತ ನಾವು ವೃದ್ಧಿಸಿಕೊಳ್ಳಬಹುದು. ಇನ್ನು ಈ ಜವೆ ಗೋಧಿ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ವಿಶೇಷವಾಗಿ ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ರಾಜ್ಯದ ಬೆಳಗಾವಿ, ಬಾಗಲಕೋಟ್, ವಿಜಯಪುರ್, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಈ ಜವೆ ಗೋಧಿಯನ್ನು ಬೆಳೀತಾರೆ. ಈ ಜವೆ ಗೋಧಿಗಳ ಸ್ಥಳೀಯ ಒಂದು ವಿಶೇಷ ಗುಣ ಏನಂತಂದ್ರೆ ಇವು ಚಪಾತಿ ಮತ್ತು ರವಾ ಎರಡೂ ಮಾಡಲು ಸೂಕ್ತವಾಗಿವೆ. ನಮ್ಮ ಸ್ಥಳೀಯ ತಳಿಗಳು ಏನಾಗ್ಯಾವ ಅಂತಂದ್ರೆ ಸ್ಥಳೀಯ ಕಪ್ಲಿ ಅಂತ ಕರೀತಾರೆ ಇಲ್ಲಿ. ಇತರ ಜಾತಿಯ ತಳಿ ಕೆಳಗೆ ಬೀಳುವುದು, ತುಕ್ಕ ರೋಗ ಬರುವುದು, ಸ್ವಲ್ಪ ಮಟ್ಟಿಗೆ ನಾರಿನ ಅಂಶ ಹೆಚ್ಚಿಗೆ ಇರೋದ್ರ ಈ ತರ ಕೆಲವೊಂದು ಅಂಶಗಳು ಇದರೊಳಗಿದಾವ. ಕೃಷಿ ವಿಶ್ವದ ಧಾರವಾಡದ ಗೋಧಿ ಸಂಶೋಧನಾ ವಿಭಾಗದಿಂದ DDK 1025 DDK 1029 ಎಂಬ ಜವೆ ಗೋಧಿ ತಳಿಗಳನ್ನು ನಾವು ರೈತರ ಬಳಕೆಗೆ ಬಿಡುಗಡೆ ಮಾಡಿವೆ. ಈ ಎರಡೂ ತಳಿಗಳ ಒಂದು ವಿಶೇಷ ಅಂಶ ಏನಂತಂದ್ರೆ ಇವುಗಳಲ್ಲಿ ನಾರಿನ ಅಂಶ ಹೆಚ್ಚಿಗೆ ಇರುವುದರಿಂದ ನಮ್ಮ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಒಂದು ಉತ್ತಮವಾದ ಆಹಾರ ಧಾನ್ಯವಾಗಿದೆ. ಈ ಮುಂಚೆ ಹೇಳಿದಂತೆ ಚಪಾತಿ ಮತ್ತು ರವಾ ಎರಡೂ ಮಾಡಲು ಸೂಕ್ತ. ಈ ಮೊದಲಿನ ತಳಿಗಳನ್ನು ಬಿತ್ತನೆ ಮಾಡಲು ತಮಗೆ ಸಮಯಾವಕಾಶ ಸಿಗಲಿಲ್ಲ ಅಂತಂದ್ರೆ ಸತತವಾಗಿ ಮಳೆ ಬೀಳುವುದರಿಂದ ಭೂಮಿ ತಯಾರಾಗದೆ ಹಂತದೊಳಗ ತಡವಾದ ಬಿತ್ತನೆಗೆ ಅಂದ್ರೆ ಇದನ್ನ ಅಕ್ಟೋಬರ್ ಮಧ್ಯಭಾಗದಿಂದ ಡಿಸೆಂಬರ್ ಮಧ್ಯದವರೆಗೂ ಬಿತ್ತಬಹುದು ಈ ಜವೆ ಗೋಧಿಯನ್ನ. ಇಲ್ಲಿ ಗೋಧಿ ತರ ಸಾಮಾನ್ಯವಾಗಿ ಕವಚರಹಿತ ಬೀಜವನ್ನು ನಾವು ಬಿತ್ತುವುದಿಲ್ಲ. ಇಲ್ಲಿ ಕವಚ ಸಹಿತ ಸುಮಾರು 60 ಕಿಲೋಗ್ರಾಂ ಬೀಜ ಬೇಕಾಗ್ತೈತಿ. ಇಲ್ಲಿಯೂ ಸಾರಜನಕವನ್ನು ಸ್ವಲ್ಪ ಕಡಿಮೆ ಪ್ರಮಾಣದ ಕೊಡಬೇಕು ಉಳಿದ ಗೋಧಿಗಳಿಗೆ ಹೋಲಿಸಲಾಗಿ. ಯಾಕಂದ್ರೆ ಇವು ಸ್ವಲ್ಪ ಎತ್ತರ ಬೆಳೆದಿರ್ತಾವು, ತದನಂತರ ಬೀಳುವಂತ ಅವಕಾಶ ಇರುವುದರಿಂದ ಇಲ್ಲಿ ಎಕರೆಗೆ ಸಾರಜನಕವನ್ನು 20 ಕಿಲೋಗ್ರಾಂ, ರಂಜಕವನ್ನು 12 ಕಿಲೋಗ್ರಾಂ ಮತ್ತು ಪೊಟ್ಯಾಷನ್ 8 ಕಿಲೋಗ್ರಾಂ ಅನ್ನು ಕೊಟ್ಟು ಭೂಮಿ ತಯಾರಿಕೆ ಹಂತದಲ್ಲಿ ಇವನ್ನು ಮಣ್ಣಿನಲ್ಲಿ ಬೆರೆಸುವುದು ಸೂಕ್ತ. ಮತ್ತೆ ಇವುಗಳನ್ನ ಮಿಶ್ರಣ ಮಾಡಿದ 18-23 ಸೆಂಟಿಮೀಟರ್ ಸ್ವಲ್ಪ ದಟ್ಟವಾಗಿ ಬಿತ್ತಬೇಕು. ಇಲ್ಲಿ ಈ ಸಾಮಾನ್ಯ ಗೋಧಿಗಿಂತ ಈ ಜವೆ ಗೋಧಿಯನ್ನ ದಟ್ಟವಾಗಿ ಬಿತ್ತಬೇಕು. ಸಾಲಿಂದ ಸಾಲಿನ ನಡುವೆ ಅಂತವನ್ನ 18 ಸೆಂಟಿಮೀಟರ್ಗೆ ಕಡಿಮೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿ ನಾವು ಬಿತ್ತನೆ ಮಾಡಿ ಸರಿಯಾದ ಸಂಖ್ಯೆಯಲ್ಲಿ ಸಸಿಗಳನ್ನು ಕೈಗೊಂಡು ಈ ಬೆಳೆಯನ್ನು ಅತ್ಯಂತ ಸಂಪದ್ಭರಿತವಾಗಿ ಯಶಸ್ವಿಯಾಗಿ ಬೆಳೆಯಬಹುದು. ಗೋಧಿಯಲ್ಲಿ ರೋಗ ಆಗಲಿ ಕೀಟ ಆಗಲಿ ಏನಾದ್ರೂ ಕಂಡು ಬಂದ್ರೆ ಇವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಈ ಬೆಳೆಯಲ್ಲಿ ಪ್ರಮುಖವಾದಂತಹ ಕೀಟ ಅಂತಂತಂದ್ರೆ ವಿಶೇಷವಾಗಿ ಎಲ್ಲೆಲ್ಲಿ ನೀರಾವರಿ ಒಳಗ ಮತ್ತು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬೆಳೀತಾರಲ್ಲ ಅಲ್ಲಿ ಗೆದ್ದಲಿನ ಪ್ರಮಾಣ ಸ್ವಲ್ಪ ಕಂಡು ಬರ್ತತಿ. ಇಲ್ಲಿ ಏನಂತಂತ ಗೆದ್ದಲು ತಮ್ಗೆಲ್ಲರೂ ಗೊತ್ತಿರುವಂತ ವಿಷಯ ಏನಾರ ಹೊಲದೊಳಗೆ ಅಲ್ಲಿ ಹುತ್ತಿದ್ರ ಇದ್ರ ಪ್ರಮಾಣ ಇನ್ನೂ ಹೆಚ್ಚಾಗ್ತತಿ. ಈ ಹುತ್ತಗಳನ್ನು ನಿರ್ವಹಣೆ ಮಾಡಬೇಕು. ಈ ಹುತ್ತಗಳಿಗೆ ವಿಷಪೂರಿತ ವಸ್ತುಗಳನ್ನ ಅಥವಾ ರಾಸಾಯನಿಕಗಳನ್ನ ಸಿಂಪಡಿಸಿ, ಉದಾಹರಣೆಗೆ 1 meter ಸುತ್ತಳತೆ ಇರುವ ಹುತ್ತಕ್ಕೆ 2 ಅಲ್ಯೂಮಿನಿಯಂ ಫಾಸ್ಫೇಟ್ ಮಾತ್ರೆಗಳು ಹಾಕಿ ಅದರಿಂದ ಹೊರಗೆ ಹೋಗದಂತ ಮಾಡಿ ಈ ಹುತ್ತದಲ್ಲಿನ ಈ ಗೆದ್ದಲನ್ನ ನಿಯಂತ್ರಣ ಮಾಡುವುದು ಒಂದು ಪದ್ಧತಿ. ಇನ್ನು ಎರಡನೇ ಪದ್ಧತಿ ಅಂತಂತಂದ್ರೆ, ಬೆಳೆಗೆ ಹಂತದಲ್ಲಿ ಬಾಧೆ ಕಂಡು ಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 10 milliliters ಕ್ಲೋರೋಪೈರಿಫಾಸ್ 20 EC ಸೇರಿಸಿ ಬಾಧೆಗೊಳಗಾದ ಪ್ರದೇಶದಲ್ಲಿ ಮಣ್ಣು ನೆನೆಯುವಂತೆ, ಅಂದ್ರೆ ಗಿಡದ ಸುತ್ತಲೂ ನೆನೆಯುವಂತೆ ಹಾಕಿದಾಗ ನಾವು ಈ ಗೆದ್ದಲನ್ನ ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಕೀಟ, ಇದು ಹೆಚ್ಚಾನ ಹೆಚ್ಚು ಕಂಡು ಬರುವುದಿಲ್ಲ, ಕೆಲವೊಂದು ವರ್ಷಗಳಲ್ಲಿ ಮಾತ್ರ ಕಂಡು ಬರತೈತಿ, ಒಂದು ಕಾಂಡ ಕೊರೆಯುವ ಹುಳು ಮತ್ತು ಜಿಗಿ ಹುಳು. ಇವುಗಳ ನಿರ್ವಹಣೆಯನ್ನ ಆದಷ್ಟು ಬೇವು ಮೂಲದ ಕೀಟನಾಶಕಗಳನ್ನು, ನೀಮ್ ಆಯಿಲ್ 10,000 PPM ಅಂತ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ, ಬೇವಿನ ಮೂಲದ ಕೀಟನಾಶಕಗಳಿಂದ ಒಂದು ನಿಯಂತ್ರಣ ಮಾಡುವುದು ಇತ್ತೀಚಿನ ಒಂದು ಜೈವಿಕ ಪದ್ಧತಿಗಳಲ್ಲಿ ಒಂದು ಭಾಗವಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬೇವಿನ ಮೂಲದ ಕೀಟನಾಶಕವನ್ನು ನಾವು 1 or 2 ಹಂತದಲ್ಲಿ ಕೀಟದ ಬಾಧೆಗೆ ಅನುಗುಣವಾಗಿ ಸಿಂಪರಣೆ ಮಾಡುವುದರಿಂದ ಈ ಕಾಂಡ ಕೊರೆಯು ಹುಳು ಮತ್ತು ಜಿಗಿ ಹುಳುವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಇನ್ನು ರೋಗಗಳಿಗೆ ಬಂದಾಗ 4 ಪ್ರಮುಖ ರೋಗಗಳು ಇದರಲ್ಲಿ ಕಂಡು ಬರ್ತಾವೆ. ತುಕ್ಕು ರೋಗ, ಎಲೆ ಮಚ್ಚೆ ರೋಗ, ಬುಡಕೊಳೆ ರೋಗ ಮತ್ತು ಕಾಡಿಗೆ ರೋಗ. ನಿರ್ವಹಣೆ ಮಾಡಬೇಕು ಅಂತಂದ್ರೆ 1, ಬೀಜೋಪಚಾರ. ಇನ್ನು ಈ ರೋಗಗಳ ನಿರ್ವಹಣೆಗೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 grams ಕಾರ್ಬಾಕ್ಸಿನ್ 75 WP ಅಥವಾ ಕಾರ್ಬನ್ ಡೈಜಿನ್ 50 WP ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡುವುದರಿಂದ ವಿಶೇಷವಾಗಿ ಕಾಡಿಗೆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಎಲೆ ಮಚ್ಚೆ ರೋಗಕ್ಕೆ 2 grams ಮ್ಯಾಂಕೋಜಬ್ 75 WP ಇದನ್ನ ರೋಗ ಕಂಡು ಬಂದ ತಕ್ಷಣ ಸಿಂಪರಣೆ ಮಾಡಬೇಕು. ಸ್ವಲ್ಪ ತಡವಾದಲ್ಲಿ ಈ ರೋಗ ನಿಯಂತ್ರಣ ಬಹಳ ಕಷ್ಟ. ಇನ್ನು ತುಕ್ಕು ರೋಗ ನಿರ್ವಹಣೆ, ಆದಷ್ಟು ಅಕ್ಟೋಬರ್ದಲ್ಲಿ ಬಿತ್ತನೆ ಮಾಡುವುದರಿಂದ ಈ ತುಕ್ಕು ರೋಗದ ನಿರ್ವಹಣೆಯನ್ನ ಬಹುತೇಕವಾಗಿ ನಾವು ನಿಯಂತ್ರಣ ಮಾಡಬಹುದು. ಪ್ರಾರಂಭಿಕ ಹಂತದಲ್ಲಿನೇ ಎಲೆ ತುಕ್ಕು ರೋಗ ಕಂಡ ತಕ್ಷಣ 1 milliliters ಪ್ರೊಪಿಕೊನಜಾಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಕೈಗೊಳ್ಳುವುದರಿಂದ ಈ ತುಕ್ಕು ರೋಗವನ್ನ ಯಶಸ್ವಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಇನ್ನ ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿದ್ರ ಎಷ್ಟರ ಮಟ್ಟಿಗೆ ಇಳುವರಿ ಪಡಿಬಹುದು ಅಂತೀರಿ? ಈ ಗೋಧಿ ಇಳುವರಿ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ. ಪ್ರತಿ ಎಕರೆಗೆ 4.5 quintals ಪ್ರಸ್ತುತ ಇದರ ಇಳುವರಿ ಇರುವುದು. ಈ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಮತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಾವು ಅಳವಡಿಸಿಕೊಳ್ಳುವುದರಿಂದ ಪ್ರತಿ ಎಕರೆಗೆ 10-12 quintals ಅಂದ್ರೆ 1 ton ನಾವು ಈಗ 1/2 ton ಇಳುವರಿ ಏನ ನಮ್ಮ ರಾಜ್ಯದಲ್ಲಿ ಇದೆ ಅಲ್ಲ, ಇದನ್ನ 1 ton ವಿಸ್ತರಿಸಲು ಅವಕಾಶಗಳು ಉಂಟು. ಜೊತೆಗೆ ಈ ಗೋಧಿ ಬೆಳೆದ ಒಂದು ವಿಶೇಷತೆ ಏನಂತಂದ್ರೆ, ಎಷ್ಟು ಪ್ರಮಾಣದಲ್ಲಿ ನಮಗೆ ಇದು ಕಾಳುಗಳನ್ನು ಕೊಟ್ಟಿರ್ತಲ್ಲ ಅಷ್ಟೇ ಪ್ರಮಾಣ ಅಥವಾ ಅದಕ್ಕಿಂತ ದುಪ್ಪಟ್ಟಿನ ಪ್ರಮಾಣದಲ್ಲಿ ಹೊಟ್ಟೆಯನ್ನು ಕೊಡುತ್ತದೆ. ಈ ಹೊಟ್ಟಿನ ಇಳುವರಿ ಪ್ರಮುಖವಾದಂತ ಅಂಶ. ಹಿಂಗಾರಿ ಇನ್ನೊಂದು ಪ್ರಮುಖ ಬೆಳೆಯಾದ ಕುಸುಬೆ ಬೆಳೆ ಏನದಲ್ರಿ, ಈ ಬೆಳೆಯ ಮಹತ್ವ ಏನದ ಮತ್ತೆ ಈ ಬೆಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಕುಸುಬೆ ಬಗ್ಗೆ ಹೇಳುವುದಾದ್ರೆ, ಈ ಒಣ ಪ್ರದೇಶದಲ್ಲಿ ಸಮೃದ್ಧವಾಗಿ ಬೆಳೆದು ಇಳುವರಿ ಕೊಡುವಂತ ಬೆಳೆ ಕುಸುಬೆ ಅಂದ್ರೆ ತಪ್ಪಾಗ್ಲಿಕ್ಕಲಾರದು. ಯಾಕಂತಂತಂದ್ರೆ ಇದು ಒಂದು ಮುಖ್ಯವಾದಂತ ಎಣ್ಣೆ ಕಾಳು ಬೆಳೆ. ಬಿತ್ತನೆ ಸಮಯದಲ್ಲಿ ಸಾಕಷ್ಟು ತೇವಾಂಶ ಇದು, ತದನಂತರ ಬರ ಪರಿಸ್ಥಿತಿ ಅಂದ್ರೆ ಒಣ ಹವಾ ವಾತಾವರಣ ಇದ್ರೂ ಸಹ ಈ ಬೆಳೆ ಯಶಸ್ವಿಯಾಗಿ ಬೆಳೆಯುತ್ತದೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವಂತ ಬೆಳೆಗಳ ಅವಕಾಶಗಳಲ್ಲಿ ಇದು ಒಂದು ಪರ್ಯಾಯ ಆರ್ಥಿಕ ಬೆಳೆ ಅಂದ್ರೆ ತಪ್ಪಾಗ್ಲಿಕ್ಕಲಾರದು. ಕಳೆದ 1 decade ದಿನೇ ದಿನೇ ಕುಸುಬೆ ಬೆಳೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳು. 1, ಕುಸುಬೆಯಲ್ಲಿ ಬೆಳೆಯಲ್ಲಿನ ಮುಳ್ಳಿನಿಂದಾಗಿ ಕಟಾವು ಮತ್ತು ಒಕ್ಕಣೆ ತೊಂದರೆಯಾಗಿ ಬೆಳೆ ಕ್ಷೇತ್ರ ಕಡಿಮೆ ಆಗ್ತದೆ. 1. 2, ನಮ್ಮ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಈ ಮುಳ್ಳು ರೈತ ಕುಸುಬೆ ಬಂದ್ರೆ ನಾವು ಕುಸುಬೆ ಬೇಸಾಯ ಮಾಡಬಹುದು, ಹೆಚ್ಚಿನ ಇಳುವರಿ ಪಡೆಯಬಹುದು ಅಂತ. ಮುಳ್ಳು ರೈತ ಕುಸುಬೆಯಲ್ಲಿ ಈ ಮುಳ್ಳುವನು ಮತ್ತು ಈ ಇಳುವರಿಗೆ ನಡುವಿನ ಸಂಬಂಧ ನಕಾರಾತ್ಮಕವಿದೆ. ಮುಳ್ಳು ಕಡಿಮೆ ಆದಂತೆ ಇಳುವರಿ ಕಡಿಮೆ ಆಗ್ತತಿ, ಮುಳ್ಳು ಹೆಚ್ಚಾದಂತೆ ಇಳುವರಿ ಹೆಚ್ಚಾಗ್ತತಿ. ಈ ಒಂದು ದೃಷ್ಟಿಯೊಳಗೆ ಇದನ್ನು ಪುನಶ್ಚೇತನಗೊಳಿಸುವುದು ಅವಶ್ಯಕತೆ ಇದೆ ಮತ್ತು ಇದರ ಉಪಯೋಗಗಳು ಹಲವಾರು. ಈ ಒಂದು ದೃಷ್ಟಿಯಲ್ಲಿ ಇದು ಪುನಶ್ಚೇತನ ಕಾಣಬೇಕಾಗಿರುವ ಬೆಳೆ ಕುಸುಬೆ ಅಂದ್ರೆ ತಪ್ಪಾಗ್ಲಿಕ್ಕಲಾರದು. ಇನ್ನು ಕುಸುಬೆ ಬೆಳೆ ಉಪಯೋಗಗಳು ಏನೇನದಾವ ಮತ್ತ ಕುಸುಬೆ ಬೆಳೆಯಲ್ಲಿ ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತೀರಿ? ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಕೆಲವೊಂದು ತಳಿಗಳು ಜವೆ ಗೋಧಿ ತಳಿಗಳು ಉಪಯುಕ್ತ. ಅದೇ ರೀತಿ ಎಣ್ಣೆಗೆ ಬಂದ್ರೆ ಮಧುಮೇಹಿಗಳಿಗೆ ರಕ್ತದಲ್ಲೇ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಕುಸುಬೆ ಎಣ್ಣೆಯನ್ನು ಬಳಸಬಹುದು. ಯಾಕಂದ್ರೆ ಈ ಕುಸುಬೆಯಲ್ಲಿ ωR ಕೊಬ್ಬಿನ ಆಮ್ಲ ಇದೆ. ಈ ωR ಅನ್ನೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾದ ಕೊಬ್ಬಿನ ಆಮ್ಲ. ಇದು ನಮ್ಮ ದೇಹಕ್ಕೆ ಅಗತ್ಯವಾಗಿದ್ದು, ಈ ಪಾರ್ಶ್ವವಾಯು ಲಕ್ವಾ ಅಂತ ಹೇಳ್ತೇವೆ ನಾವು, ಪ್ಯಾರಲೈಸಿಸ್ ಜೊತೆಗೆ ಹೃದಯಾಘಾತವನ್ನು ಕಡಿಮೆ ಮಾಡುವಂತ ಶಕ್ತಿ ಈ ಎಣ್ಣೆಯಲ್ಲಿ ಇದೆ. ಪುನಶ್ಚೇತನ ಕಾಣಬೇಕಾಗಿರುವ ಈ ಬೆಳೆ ಈ ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ರೈತರು ಬೆಳಿಬೇಕು. ಈ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಈ ಒಮೆಗಾ ಕಡಿಮೆ ಮಾಡ್ತತಿ. ಇದು ಒಂದು ಅತ್ಯಂತ ಪ್ರಮುಖವಾದಂತ ಕುಸುಬೆ ಎಣ್ಣೆಯೇ ಉಪಯುಕ್ತತೆ. ಜೊತೆಗೆ ಇದು ಅಡುಗೆಗೆ ಅತ್ಯಂತ ಸೂಕ್ತವಾಗಿದೆ. ಕುಸುಬೆ ದಳಗಳಲ್ಲಿ ಸ್ಯಾಪ್ಲೋಮಿನ್ ಶೇಕಡಾ 28-36% ಇರ್ತತಿ. ಇದು ಹಳದಿ ಅಂಶವನ್ನು ನೀಡ್ತತಿ. ಇನ್ನು ಎರಡನೇದು ಕಾರ್ಥಮಿನ್ ಅಂತ ಇರ್ತತಿ. ಇದು ಶೇಕಡಾ 3-6% ಅಂಶದಲ್ಲಿದ್ದು ಕೆಂಪು ಬಣ್ಣದ ಕಣಗಳಿಂದ ಇರ್ತತಿ. ಇವೆರಡೂ ನೈಸರ್ಗಿಕ ಬಣ್ಣದ ಕಣಗಳಾಗಿರುವ ಉತ್ತಮವಾದ ಎಣ್ಣೆಯನ್ನು ಪಡೆಯಬಹುದು ಮತ್ತು ಈ ಎಣ್ಣೆ ಉತ್ತಮವಾದ ಔಷಧಿ ಗುಣಗಳನ್ನು ಹೊಂದಿದೆ. ಈ ಬೆಳೆ ಇಳುವರಿ ಕುಂಠಿತವಾಗಲು ಪ್ರಮುಖ ಕಾರಣಗಳು ಯಾವುವು ಅಂತ, ಬೆಳೆ ಪರಿವರ್ತನೆ ಮಾಡದೇ ಇರುವುದು. ಮೇಲಿಂದ ಮೇಲೆ ಒಂದೇ ಕ್ಷೇತ್ರದಲ್ಲಿ ಕುಸುಬೆಯನ್ನು ಬೆಳೆಯುವುದರಿಂದ ಇಳುವರಿ ಗಣನೀಯವಾಗಿ ಕಡಿಮೆಯಾಗಿ ಕುಸುಬೆಯನ್ನು ಬೆಳೆದು ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ನಮ್ಮ ರೈತರು ಬಂದರು. ಒಂದು, ಎರಡನೇದು ಸೂಕ್ತ ತಳಿಗಳನ್ನು ಬಳಸದೇ ಇರುವುದು, ಮೂರನೇದು ಬೀಜೋಪಚಾರದ ಕೊರತೆ ಎದ್ದು ಕಂಡು ಬರುತ್ತದೆ. ಇನ್ನು ಸಮತೋಲನ ಗೊಬ್ಬರ ಈ ಬೆಳೆಯಲ್ಲಿ ಅತ್ಯಂತ ಮಹತ್ವವಾದ ಅಂಶ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಕೀಟ ಮತ್ತು ಪೀಡಿನಾಶಗಳನ್ನು ನಿರ್ವಹಣೆ ಮಾಡದೇ ಇರುವುದು, ಈ ಒಂದಿಷ್ಟು ಅಂಶಗಳು. ಜೊತೆಗೆ ಕಳೆದ 2 ವರ್ಷದಿಂದ ಹವಾಮಾನ ಏರುಪೇರಿನಿಂದನೂ ಸ್ವಲ್ಪ ಈ ಇಳುವರಿಯಲ್ಲಿ ಗಣನೀಯವಾಗಿ ಕುಸಿತ ಆಗಿದ್ದು ಕಂಡುಬಂದಿದೆ. ಇನ್ನು ಕುಸುಬೆ ಬೆಳೆ ಬೇಸಾಯದಲ್ಲಿ ಬಿತ್ತನೆ ಹಂತದಾಗ ಏನೇನು ಕ್ರಮಗಳನ್ನ ಅನುಸರಿಸಬೇಕಂತೀರಿ? ಈ ಬಿತ್ತನೆ ಹಂತದಲ್ಲಿ ಒಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ ಭೂಮಿ ತಯಾರಿಕೆ. ಕುಸುಬೆಯನ್ನು ಬಿತ್ತಿದ್ದೇನೆ ಅಥವಾ ಬಿತ್ತನೆ ಮಾಡದೇನೆ ಏನಾದ್ರೂ ಒಂದು ದೊಡ್ಡ ಪ್ರಮಾಣದ ಮಳೆ ಆದರೆ ಇದರ ಮೊಳಕೆ ಅಂಶ ಗಣನೀಯವಾಗಿ ಕುಂಠಿತವಾಗ್ತದೆ. ಆದ ಕಾರಣ ಅಂತ ಸಂದರ್ಭದಲ್ಲಿ ಮಳೆ ಆದರೆ ಮಳೆಯ ನೀರು ಹರಿದು ಹೋಗಲು ನಾವು ಅವಕಾಶ ಇರುವಂತೆ ಭೂಮಿಯನ್ನ ತಯಾರು ಮಾಡ್ಕೋಬೇಕು. ಆದಷ್ಟು ಇಳುಕಲಿಗೆ ಅಡ್ಡವಾಗಿ ಬೇಸಾಯವನ್ನು ಮಾಡ್ಕೊಳ್ಬೇಕು ಮತ್ತು ಹೆಚ್ಚಾದ ನೀರನ್ನ ಹೊರಹಾಕಲು ಇಳಿಜಾರಿನ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಭೂಮಿ ತಯಾರು ಮಾಡ್ಕೊಳ್ಳೋದು ಒಂದು ಅತ್ಯಂತ ಮುಖ್ಯವಾದಂತ ಅಂಶ. ಜೊತೆಗೆ ಇಲ್ಲಿ ತಳಿಗಳಿಗೆ ಮಹತ್ವ ಕೊಡ್ಬೇಕಾಗ್ತದೆ. ನಾವು ಪ್ರಮುಖವಾದ ಬೇಸಾಯ ಕ್ರಮ ತಳಿ ಆಯ್ಕೆ ನಮ್ಮ ಕೃಷಿ ವಿಷಯದ ಧಾರವಾಡದ ಅಣ್ಣಿಗಿರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಸಂಶೋಧನೆ ನಡೀತಿದ್ದು ಅಲ್ಲಿಂದ 2-3 ತಳಿಗಳು ಬಿಡುಗಡೆಗೆ. ಒಂದು ಅಣ್ಣಿಗಿರಿ 1, 2 ಅಣ್ಣಿಗಿರಿ 2, ಇನ್ನೊಂದು ಅಣ್ಣಿಗಿರಿ 300. ಈ ಮೂರು ತಳಿಗಳು ಸುಧಾರಿತ ತಳಿಗಳು. ಆದಷ್ಟು ಈ ಸುಧಾರಿತ ತಳಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ ಬಿತ್ತನೆ ಮಾಡುವುದರಿಂದ ಪ್ರಥಮವಾಗಿ ಈ ತಳಿ ಸೂಕ್ತವಾದ ತಳಿ ಸಿಕ್ಕಂತಂದ್ರೆ 50% ನಾವು ಇಳುವರಿಯ ಕಡೆ ದಾಪುಗಾಲ ಇಟ್ಟೆವಂತಂದ್ರೆ ತಪ್ಪಾಗ್ಲಿಕ್ಕಾಗದು. ಜೊತೆಗೆ ನೀರು ನಿಲ್ಲದಂತಹ ಒಂದು ಭೂಮಿ ತಯಾರಿಕೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತತಿ. ಜೊತೆಗೆ ಈ ಬಿತ್ತನೆಯ ಅಂತರ, ಈ ಸಾಲಿನಿಂದ ಸಾಲಿಗೆ 60 cm ಅಂತರದಲ್ಲಿ, ಗಿಡದಿಂದ ಗಿಡಕ್ಕೆ 30 cm ಅಂತರದಲ್ಲಿ, ಪ್ರತಿ ಎಕರೆಗೆ 3-3.5 kg ಬಿತ್ತನೆ ಬೀಜ ಬೇಕಾಗ್ತತಿ. ಆ ಪ್ರಮಾಣದಲ್ಲಿ ಬಿತ್ತನೆಯನ್ನು ಅನುಸರಿಸುವುದು ಅತ್ಯಂತ ಮಹತ್ವವಾಗಿದೆ ಈ ಬೆಳೆ. ಬಿತ್ತನೆ ನಂತರದ ಬೇಸಾಯ ಕ್ರಮಗಳು ಏನದಾವ ಅಂತೀರಿ? ಈ ಬೆಳೆಯನ್ನ ಬಿತ್ತಿದ 3, 4, 7, 8 ವಾರಗಳ ನಂತರ ಅಂತರ ಬೇಸಾಯವನ್ನು ಕೈಗೊಳ್ಳಲೇಬೇಕು. ಈ ಬೆಳೆ ಕಳೆಗಳಿಗೆ ಅತ್ಯಂತವಾಗಿ ಕನಿಷ್ಠ ಮಟ್ಟದಲ್ಲಿ ಸ್ಪರ್ಧೆ ನೋಡೋದ್ರಿಂದ ಕಳೆಗಳು ಬೆಳೆಗೆ ಸ್ಪರ್ಧೆ ಒಡ್ಡದಂತೆ ಬಿತ್ತಿದ 3, 4, 7, 8 ವಾರಗಳ ನಂತರ ತಪ್ಪದೆ ಅಂತರ ಬೇಸಾಯ ಮಾಡಬೇಕು. ಇನ್ನು ಬಿತ್ತಿದ 15-20 ದಿನಗಳ ನಂತರ, ಯಾಕಂತಂದ್ರೆ ಎಲ್ಲೆಲ್ಲಿ 2 ಸಸಿಗಳು ಇರ್ತಾವ ಒಂದೇ ಸ್ಥಳದಲ್ಲಿ ಅದನ್ನ ನಾವು ಕೀಳಬೇಕು. ಅಂದ್ರೆ ಪ್ರತಿ ಗುಣಿಗೆ ಒಂದೊಂದೇ ಸಸಿ ಬಿಟ್ಟು ಹೆಚ್ಚಿನವುಗಳನ್ನ ತೆಗೆದು ಹಾಕಬೇಕು. ಇದು ಅತ್ಯಂತ ಮಹತ್ವದ ಬೇಸಾಯ ಕ್ರಮ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತಿರ್ತೇವೆ ಇಲಾಸ್ಟಿಕ್ ಕ್ರಾಪ್ಸ್, ನಾನ್ ಇಲಾಸ್ಟಿಕ್ ಕ್ರಾಪ್. ಇದು ನಾನ್ ಇಲಾಸ್ಟಿಕ್ ಕ್ರಾಪ್. ಆದ ಕಾರಣ ಗುಣಿಗಳಲ್ಲಿ ಒಂದೇ ಸಸಿ ಇರುವಂತೆ ನೋಡ್ಕೊಳ್ಳೋದು ಅತ್ಯಂತ ಮುಖ್ಯವಾದಂತ ಬೇಸಾಯ ಕ್ರಮ. ಜೊತೆಗೆ ಏನಾದರೂ ನೀರಾವರಿ ಅನುಕೂಲವಿದ್ದಲ್ಲಿ ಬಿತ್ತನೆಗೆ ಮೊದಲು ಒಂದು ನೀರು ಹಾಯಿಸಿ ಕಪ್ಪು ಮಣ್ಣಲ್ಲಿ 20-25 ದಿನಗಳಿಗೊಮ್ಮೆ, ಕೆಂಪು ಮಣ್ಣಲ್ಲಿ 8-10 ದಿನಗಳಿಗೊಮ್ಮೆ ಅದು ಹವಾಗುಣವನ್ನು ಅನುಸರಿಸಿ ನೀರು ಹಾಯಿಸಬೇಕು. ಇಲ್ಲಿ ಒಂದು ಪ್ರಮುಖವಾದಂತ ಅಂಶ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಕುಸುಬೆ ಬೆಳೆಯಲ್ಲಿ, ಗೋಧಿ ಬೆಳೆಯಲ್ಲಿ ನೀರು ನಿಂತರೆ ಏನಾಗುವುದಿಲ್ಲ, ಕುಸುಬೆಯಲ್ಲಿ ನೀರು ನಿಂತರೆ ಅದು 24-48 ಗಂಟೆಗಳ ಅವಧಿಯಲ್ಲಿ ಬಾಡಿ ಸೊರಗುವಂತ ಲಕ್ಷಣಗಳು ಅದಾವ. ಅದಕ್ಕೆ ರೈತರು ಬಹಳಷ್ಟು ಗಮನವಿಟ್ಟು ನೀರನ್ನು ಹಾಯಿಸಬೇಕು. ನೀರು ನಿಲ್ಲಿಸಬಾರದು, ನೀರನ್ನು ಹಾಯಿಸಬೇಕು. ಇಲ್ಲದಿದ್ರೆ ಬೆಳೆ ಸಿಡಿ ರೋಗಕ್ಕೆ ತುತ್ತಾಗುವ ಕಾರಣಗಳು ಜಾಸ್ತಿ ಆಗ್ತಾವ. ಆದ ಕಾರಣ ನಾವು ಕುಸುಬೆಯಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಯಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಇನ್ನು ಈ ಕುಸುಬೆ ಬೆಳೆ ಬೇಸಾಯದಲ್ಲಿ ಸರದಿ ಬೆಳೆ ಪದ್ಧತಿ ಮತ್ತು ರಸಗೊಬ್ಬರ ಮಿತವ್ಯಯ ಬಗ್ಗೆ ಏನ್ ತಿಳಿಸ್ತೀರಿ? ಈ ಸರದಿ ಬೆಳೆ ಪದ್ಧತಿ ಅತ್ಯಂತ ಮುಖ್ಯವಾದಂತ ಬೆಳೆ ಪದ್ಧತಿ ಅಂದ್ರೆ ತಪ್ಪಾಗಲಿಕ್ಕಾರು. ಈ ಮುಂಗಾರಿನಲ್ಲಿ ಹೆಸರು, ಉದ್ದು, ಸೋಯಾವರೆ ಅಥವಾ ಯಾವುದೇ ದ್ವಿದಳ ಬೆಳೆ ಬೆಳೆದು ಹಿಂಗಾರಿನಲ್ಲಿ ಕುಸುಬೆ ಬೆಳೆದರೆ ಕುಸುಬೆ ಬೆಳೆಗೆ ಶಿಫಾರಸು ಮಾಡಿದ ರಸಗೊಬ್ಬರ ಈ ಬೆಳೆಗೆ ಏನಂತಂದ್ರೆ ನಾವು ಸಾರಜನಕವನ್ನು 16, ರಂಜಕವನ್ನು 16 ಮತ್ತು ಪೊಟ್ಯಾಷನ್ 5 kg ಪ್ರಮಾಣದಲ್ಲಿ ಶಿಫಾರಸು ಮಾಡಿವಿ. ಇದರ ಅರ್ಧದಷ್ಟನ್ನು ಮಾತ್ರ ಹಾಕ್ಬೋದು. ಏನಂತಂದ್ರೆ ಮುಂಗಾರಿ ಹೆಸರು, ಉದ್ದು, ಸೋಯಾವರೆ ದ್ವಿದಳದ ಬೆಳೆದು ಹಿಂಗಾರಿನಲ್ಲಿ ಕುಸುಬೆ ಬೆಳೆದರೆ ಕುಸುಬೆ ಬೆಳೆಗೆ ಶಿಫಾರಸು ಮಾಡಿದ ರಸಗೊಬ್ಬರದ ಅರ್ಧದಷ್ಟು ಮಾತ್ರ ಸಾಕು. ಇನ್ನು ರಸಗೊಬ್ಬರ ಮಿತವ್ಯಯದ ಬಗ್ಗೆ ಹೇಳುವುದಾದ್ರೆ 3 ಸಾಲು ಕಡಲೆ, ಗೋಧಿ ಅಥವಾ ಕೊತ್ತಂಬರಿಯಲ್ಲಿ 1 ಸಾಲು ಕುಸುಬೆಯನ್ನು ಅಂತರೇಯ ಬೆಳೆಯಾಗಿ ಬೆಳೆದು ಈ ಬೆಳೆಗೆ ಯಾವುದೇ ಪೋಷಕಾಂಶವನ್ನು ಕೊಡದೇ ಇದ್ದರೂ ಸಹ ಒಂದು ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಈ ರೀತಿ ನಾವು ರಸಗೊಬ್ಬರದಲ್ಲಿ ಮಿತವ್ಯಯವನ್ನ ಸಾಧಿಸಬಹುದು. ಇನ್ನ ಕುಸುಬೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಮತ್ತ ರೋಗಗಳು ಏನೇನದೋ ಮತ್ತ ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ವಿಶೇಷವಾಗಿ ಕುಸುಬೆಯಲ್ಲಿ ಮೂರು ಕೀಟಗಳು ಕಂಡು ಬರ್ತಾವ. ಒಂದು ಕುಸುಬೆ ಹೇನು, ಇನ್ನೊಂದು ಕುಸುಬೆ ಎಲೆ ತಿನ್ನುವ ಹುಳು, ಇನ್ನು ಮೂರನೇದು ತೊಂಡಿಲ ಕೊರಕ ಅಥವಾ ಹೆಲ್ಕೋರ್. ಈ ಕುಸುಬೆ ಹೇನು ಮತ್ತು ಕುಸುಬೆಗೆ ಸಂಬಂಧ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಿತ್ತನೆ ಜೊತೆಗೇನೆ ಇದು ಕಂಡು ಬರ್ತೈತಿ. ಪ್ರಾರಂಭಿಕ ಹಂತದಿಂದ ಕೊನೆವರೆಗೆ ಇರುತ್ತೆ. ಇದು ಕಾಂಡದ ಮೇಲೆ ಎಲೆ ಮತ್ತು ತೊಂಡಿಲುಗಳಿಂದ ರಸವನ್ನು ಹೀರುವುದರಿಂದ ಎಲೆಗಳು ಮುಟುರಿ ಗಿಡಗಳು ತಮ್ಮ ಚೈತನ್ಯವನ್ನು ಕಳೆದುಕೊಂಡು ಇಳುವರಿಗೆ ಗಣನೀಯವಾಗಿ ಕುಸಿತಗೊಳ್ಳುತ್ತೆ. ಈ ಒಂದು ಕೀಟದ ನಿರ್ವಹಣೆಗೆ ವಿಶೇಷವಾಗಿ ನಾವು ಸಕಾಲದಲ್ಲಿ ಬಿತ್ತನೆ ಮಾಡಬೇಕು ಅಂದ್ರೆ ಅಕ್ಟೋಬರ್ ಕೊನೆಯೊಳಗೆ ಬಿತ್ತನೆಯನ್ನು ಮುಗಿಸುವುದು ಉತ್ತಮ. ಇನ್ನು ಈ ಬೆಳೆಯಲ್ಲಿ ಈ ಕೀಟ ಕಂಡು ಬಂದ ತಕ್ಷಣ ವಿಶೇಷವಾಗಿ ಆಕ್ಸಿಡೆಮೆಟಾನ್ ಮಿಥೈಲ್ 25 ECN ಪ್ರತಿ ಲೀಟರ್ ನೀರಿಗೆ 1.5 ml ಪ್ರಮಾಣದಲ್ಲಿ ಅಥವಾ ಥಯೋಮಿಥಾಕ್ಸಾಮ್ ಅನ್ನು 0.2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಕನಿಷ್ಠ 200-240 ಲೀಟರ್ ದ್ರಾವಣವನ್ನ ನಾವು ಬಳಸಬೇಕು. ಇಲ್ಲಿ ದ್ರಾವಣದ ಪ್ರಮಾಣ ಅತ್ಯಂತ ಮುಖ್ಯ. ಆ ಒಂದು ಪ್ರಮಾಣದಲ್ಲಿ ಬಳಸುವುದರಿಂದ ಈ ಕುಸುಬೆಹೇನನ್ನ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಇನ್ನು ಕೆಲವೊಂದು ನೈಸರ್ಗಿಕ ಶತ್ರು ಕೀಟಗಳು ಉಂಟು ಪರಿಸರದಲ್ಲಿ. ಅವುಗಳೆಂದರೆ ಗುಲಗಂಜಿ ಹುಳ ಅಥವಾ ಕ್ರೈಸೋಪರ್ಲಾ ಅಂತ ಕೀಟಗಳು ಇದಾವ. ಅವುಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಈ ಒಂದು ಕೀಟದ ಬಾಧೆ ಕಡಿಮೆ ಆಗ್ತದೆ. ಇನ್ನು ಬೇವಿನ ಮೂಲದ ಕೀಟನಾಶಕಗಳಿಗೆ ಸ್ವಲ್ಪ ನಾವು ಮಾತು ಕೊಡಬೇಕಾಗ್ತದೆ. ಅಥವಾ 2% ಬೇವಿನ ಎಣ್ಣೆಯನ್ನು ಅಥವಾ 5% ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸುವುದರಿಂದ ಸಹ ನಾವು ಇದನ್ನ ನಿಯಂತ್ರಣ ಮಾಡಬಹುದು. ಇನ್ನು ಎಲೆ ತಿನ್ನುವ ಹುಳು ಪೊಡಾಪ್ಟ್ರಾ ಅಂತೇವೆ ನಾವು. ಇದರ ನಿಯಂತ್ರಣೆಗೆ ಪ್ರತಿ ಲೀಟರ್ ನೀರಿಗೆ 0.3 ml ಇಂಡಾಕ್ಸ್ ಕಾರ್ಬನ್ 15 EC ಅದನ್ನು ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಪೊಡಾಪ್ಟ್ರಾ ಅಥವಾ ಎಲೆ ತಿನ್ನುವ ಹುಳುವನ್ನು ನಿಯಂತ್ರಣ ಮಾಡಬಹುದು. ಇನ್ನು ತೊಂಡಿಲು ಕೊರಕ ಕೊನೆಯ ಹಂತದಲ್ಲಿ ಹೆಲ್ಕೋವರ್ಪ ಅಂತಾರೆ ಇದಕ್ಕೆ. ಕುಸುಬೆ ಬೆಳೆಯುವ ಎಲ್ಲ ಪ್ರದೇಶಗಳು ಕಂಡು ಬರುತ್ತದೆ. 25-50% ಹಾನಿಯನ್ನು ಮಾಡ್ತತಿ. ಸಾಮಾನ್ಯವಾಗಿ ಡಿಸೆಂಬರ್ ಜನವರಿಯಲ್ಲಿ ಕಂಡು ಬರ್ತದೆ ಇದು. ಇದರ ನಿರ್ವಹಣೆಗೆ ಕೀಟ ಕಂಡು ಬಂದ ತಕ್ಷಣ 2 ml ಕ್ಯುನಾಲ್ ಫಾಸನ್ 2.5 EC ಕೀಟನಾಶಕವನ್ನು ಪ್ರತಿ ಎಕರೆಗೆ 200-250 ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಬೇಕು ಅಂತ ಒಂದು ಕ್ರಮ. ಜೊತೆಗೆ ನಮಗೆ ಸಿಂಪರಣೆ ಮಾಡಕ್ಕೆ ನೀರಿನ ಅಭಾವ ಐತಪ್ಪ ಅಂತಂದ್ರೆ ಪರ್ಯಾಯವಾಗಿ ಅಥವಾ 8 kg ಕಿನಾಲ್ಫಾಸ್ ಪುಡಿ ರೂಪದಲ್ಲಿ ಸಿಗ್ತತಿ. ಇದನ್ನ ಬೆಳಗಿನ ಜಾವ ಮನೆಯಲ್ಲಿ ದೊರೆಯುವ ಬಟ್ಟೆಯಲ್ಲಿ ಕಟ್ಟಿ ಇದನ್ನ ಗಿಡಗಳಿಗೆ ಸಿಂಪಡಿಸುವುದರಿಂದ ನೀರನ್ನ ಸಿಂಪರಣೆಯ ನೀರನ್ನ ಉಳಿಸಬಹುದು. ನೀರಿನ ಸಮಸ್ಯೆ ಎಲ್ಲೆಲ್ಲಿ ಇರ್ತದಲ್ಲ ಅಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ಈ ರೀತಿ ಮಾಡುವುದರಿಂದ ಈ ತೊಂಡಿಲು ಕೊರಕ ಅಥವಾ ಹೆಲ್ಕೋರ್ಪವನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ರೋಗಕ್ಕೆ ಬಂದ್ರೆ 2 ರೋಗಗಳು ಕಂಡು ಬರ್ತಾವ. ಒಂದು ಬುಡಕೊಳೆ ರೋಗ, ಇನ್ನೊಂದು ಎಲೆ ಚುಕ್ಕೆ ರೋಗ. ಈ ಬುಡಕೊಳೆ ರೋಗಕ್ಕೆ ನಾವು ಬೀಜೋಪಚಾರನ ಅತ್ಯಂತ ಮಹತ್ವವಾದಂತಹ ಬೇಸಾಯ ಕ್ರಮ. ಬಿತ್ತನೆ ಸಮಯದಲ್ಲಿನ ಕ್ಯಾಪ್ಟನ್ ಅಥವಾ ತೈರಾಮ್ ಎಂಬ ಸಿಲಿಂಡರ್ ನಾಶಕದಿಂದ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 g ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ನಾವು ಬುಡಕೊಳೆ ರೋಗವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಎಲೆ ಚುಕ್ಕೆ ರೋಗ, ಇದು ಕಂಡು ಬಂದ ತಕ್ಷಣ ಅಂದ್ರೆ ಇಲ್ಲಿ ಎಲೆಗಳ ಮೇಲೆ ಮೊದಲು ಪ್ರಾರಂಭದಲ್ಲಿ ಏನಾಗ್ತದೆ ಅಂದ್ರೆ ಕಂದು ಮಿಶ್ರಿತ ಕೆಂಪು ಬಣ್ಣದ ದುಂಡಾದ 1 cm ಸುತ್ತಳತೆ ಚುಕ್ಕೆಗಳು ಕಾಣಕ್ ಶುರು ಮಾಡ್ತಾವ. ಈ ಚುಕ್ಕೆಗಳು ಕಂಡು ಬಂದ ತಕ್ಷಣ ಮ್ಯಾಂಕೋಜಬ್ ಅನ್ನ 2 g ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಬೆಳಗ್ಗೆ ಸಿಂಪಡಿಸುವುದರಿಂದ ಅವಶ್ಯ ಬಿದ್ದಲ್ಲಿ 15 ದಿನದ ಇದನ್ನು ಪುನರಾವರ್ತನೆ ಮಾಡಬೇಕು. ಈ ಸಿಂಪರಣೆಯನ್ನು ಮಾಡುವುದರಿಂದ ಎಲೆ ಚುಕ್ಕೆ ರೋಗವನ್ನು ನಾವು ನಿಯಂತ್ರಿಸಬಹುದು. ಮತ್ತೆ ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ಕುಸುಬೆಯಲ್ಲಿ ಅಳವಡಿಸಿದ್ರೆ ಎಷ್ಟರ ಮಟ್ಟಿಗೆ ಇಳುವರಿ ಪಡಿಬಹುದು ಅಂತೀರಿ? ಈ ಎಲ್ಲ ಬೇಸಾಯ ಕ್ರಮಗಳನ್ನು ಅಂದ್ರೆ ವಿಶೇಷವಾಗಿ ಸಕಾಲದಲ್ಲಿ ಬಿತ್ತನೆ, ಸರಿಯಾದ ತಳಿಯ ಬಳಕೆ ಮತ್ತು ಸಿಫಾರಿತ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಕೆ ಮಾಡಿ, ಜೊತೆಗೆ ನಾ ಕೆಲವೊಂದು ಕೀಟಗಳನ್ನು ಹೇಳಿದೆ ಈ ಕುಸುಬೆ ಒಳಗ, ವಿಶೇಷವಾಗಿ ಕುಸುಬೆ ಹೇನು ಮತ್ತ ಬುಡಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಈ ಮೂರು ಸರಿಯಾಗಿ ನಿಯಂತ್ರಣ ಮಾಡಿದ್ದೇ ಆದಲ್ಲಿ ಮಳೆ ಆಶ್ರಿತದಲ್ಲಿ ಪ್ರತಿ ಎಕರೆಗೆ 5-6 ಕ್ವಿಂಟಲ್ ಮತ್ತು ನೀರಾವರಿ ಆಶ್ರಯದಲ್ಲಿ ಇದರ 2 ಅಂದ್ರೆ 8-12 ಕ್ವಿಂಟಲ್ನಷ್ಟು ಪ್ರತಿ ಎಕರೆಗೆ ಇಳುವರಿಯನ್ನು ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿ. ಒಳ್ಳೆಯದು ಡಾಕ್ಟರ್ ಬಸವರಾಜ್ ಏನಿಗೆ ಅವರೇ, ತಾವು ಇಲ್ಲಿವರೆಗೆ ಸುಧಾರಿತ ಗೋಧಿ ಮತ್ತು ಕುಸುಬೆ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ರಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಗೋಧಿ ಹಾಗೂ ಕುಸುಬೆ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಸವರಾಜ್ ಏಣಿಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಮನಿಹಾಳ್ ಸುರೇಬಾನದ ವಿಠಲ ಯಮುನಪ್ಪ ಕೆರಕಲ್ಮಟ್ಟಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳೋಣ. ನಿನ್ನಾಟ ಪ ಜಾಂಪು ನಾಚಿನ ಎಣ್ಣು ಜಗ ಜಂಪಿನ ತಂಪಿಗಿ ತಾಯಿ ಸೋರ್ಯಮ್ಮ ನೆನುದಾಳು ನಾಚಿ ಜಣ್ಣು ಜಗ ಜಂಪಿನ ತಂಪಿಗಿ ತಾಯಿ ಸೋರ್ಯವ್ವ ನೆನದಾಳು ಅತಿಯಾಲದ ಮರುವ ಸುತ್ತ ದೇವಿನ ಮರುವ ಯತ್ತತ್ತಿ ಮರುವ ಜಗು ಜಂಪು ಅತ್ತಾಲದ ಮರುವ ಸುತ್ತ ದೇವಿನ ಮರುವ ಯತ್ತತ್ತಿ ಮರುವ ಜಗ ಜಂಪು ಉತ್ತತ್ತಿ ಮರುವ ಜಗಜಂಪಿನ ತಂಪಿಗಿ ತಾಯಿ ಎಲ್ಲಮ್ಮ ನೆನುದಾಳು ಉತ್ತತ್ತಿ ಮರುವ ಜಗಜಂಪಿನ ತಂಪಿಗಿ ತಾಯಿ ಎಲ್ಲಮ್ಮ ನೆನದಾಳು ಎಲ್ಲ ದೇವರ ಗುಡಿಯ ಕಲ್ಲೀಲಿ ಕಟ್ಟಾರೋ ಬಲ್ಲಿ ಎಲ್ಲಮ್ಮನ ಎಲ್ಲ ದೇವರ ಗುಡಿಯ ಕಲೀಲಿ ಕಳಿಸಾರು ಬಲ್ಲಿದಲ್ಲಮ್ಮನ ಹೊಸಗುಡಿಯೋ ಬಲ್ಲಿದಲ್ಲಮ್ಮನ ಹೊಸಗುಡಿಗರಿ ಗಟ್ಟಿ ಬೆಲ್ಲದ ಚೀಲೆ ಮುಗುಸಾರು ಬಲ್ಲಿದಲ್ಲವ್ರ ಗರಿ ಕಟ್ಟಿ ಬೆಲ್ಲದ ಚೀಲೆ ಮುಗುಸಾರು ಹೊತ್ತನೇರ್ಯಾವ ಸತ್ತುಳಕಿ ಗುಡಿ ಮ್ಯಾಲ ಸುತ್ತ ಗಟ್ಟ್ಯಾವ ಗಿಳಿ ಹಿಂಡು ಹೊತ್ತನೇರ್ಯಾವ ಸತ್ತುಳಕಿ ಗುಡಿ ಮ್ಯಾಲ ಸೇತ ಗಿಳಿಯಾವ ಗಿಳಿ ಸುತ್ತ ಗಟ್ಟ್ಯಾವ ಗಿಳಿ ಹಿಂಡ ಲಕ್ಷ್ಮೌಣ ನತ್ತೀನ ಮುತ್ತ ಎಣಿಸ್ಯಾವು ಸುತ್ತ ಗಟ್ಟ್ಯಾವ ಗಿಳಿ ಹಿಂಡ ಲಕ್ಷ್ಮೌವ ನತ್ತೀನ ಮುತ್ತ ಎಣಿಸ್ಯಾವು ಉಗುರ ಗೊಲ್ಲವ ಸುತ್ತ ಊದೂತ ಬಾರಸೂತ ಮಧುನಾರ್ಯಲ್ಲಮ್ಮ ಮಕ್ಕದೆ ಉಗುರ ಗೊಳ್ಳವು ಸುತ್ತ ಊದೂತ ಬಾರಸೂತ ಮಧುನಾರ್ಯಲ್ಲುಡಕಿರುವ ಭೂದೇವಿ ಮ್ಯಾಲಿರುವ ಮಾದೇವ ಗಗನ ಗಗನದಲ್ಲಿ ಗಾಳಿ ತಿರುವ ಮಾದೇವಣ್ಣ ಪದುಕೊಂದ ಸಲ್ಲ ನೆನುದೇನು ಗಗನದಲ್ಲಿ ಗಾಳಿ ತಿರುವ ಮಾದೇವಣ್ಣ ಪದುಕೊಂದ ಸಲ್ಲ ನೆನದೇವು ಆಲಮಟ್ಟಿ ಜಂಗಮರ ಹಳಕರು Bye.